ಯಾಕಂದ್ರೆ ತುಂಬಾ ಸಲಹೆ ಹೇಳ್ತದೆ ಕೃಷಿಯೇ ಸಮಸ್ಯೆ ಅಂತ. ಅಂತ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಅವರ ಜಮೀನಿನಲ್ಲಿ ಕೆಲವೆಲ್ಲ ಸಮಸ್ಯೆಗಳು ಬರ್ತವೆ. ಈಗ ಈ ಜಮೀನಿನ ಮೇಲೆ ಇರುವಂತಹ ಹೊರೆಗಳು ಯಾವುದು? ಅದು ಬಹಳ ದೊಡ್ಡ ಸಂಗತಿ. ಅದು ಈ ಹೊರೆಗಳನ್ನ ನಾವು ಅರ್ಥ ಮಾಡಿಕೊಳ್ಳದಿದ್ರೆ ನಾವು ಖರೀದಿ ಮಾಡುವವರು ಸೋತೆ ಹೋಗ್ಬೋದು. MA ಮಾಡಿರ್ಬೋದು, MSc ಮಾಡಿರ್ಬೋದು, ಅಥವಾ ಕಾನೂನಿನ ಬಗ್ಗೆ ಒಂದು ಪದವಿಯನ್ನು ಪಡೆದಿರಬಹುದು. ಯಾಕಂದ್ರೆ ಈಗ ಆನ್ಲೈನ್ ಪದವಿಗಳು ಕೂಡ ಸಿಗ್ತದೆ. ಅಷ್ಟು ಮಾತ್ರಕ್ಕೆ ಎಲ್ಲವೂ ನಮ್ಗೆ ತಿಳಿದಿದೆ ಕಾನೂನಿನ ಬಗ್ಗೆ ಅಂತೇಳಿ ಅಲ್ಲ. ಯಾವ ನಮೂನೆಯ ಹೊರೆ ಇರ್ತದೆ ಒಂದು ಜಮೀನಿನ ಮೇಲೆ ಅನ್ನೋದಕ್ಕೆ ಕೆಲವು ಉದಾಹರಣೆಗಳನ್ನ ಕೊಡ್ತೇನೆ. ಈಗ ಉದಾಹರಣೆಗೆ ಆಸ್ತಿಯ ಸ್ವಾಧೀನ ಮಾಲೀಕನಲ್ಲಿ ಇಲ್ಲ, ಅವನ ಸ್ವಾಧೀನದಲ್ಲಿ ಇಲ್ಲ. ಹಾಗಾದ್ರೆ ಅವನು ಬಾಡಿಗೆ ಕೊಟ್ಟಿರ್ಬೋದು, ಅಥವಾ ಲೀಸಿಗೆ ಭೋಗ್ಯಕ್ಕೆ ಕೊಟ್ಟಿರ್ಬೋದು, ಅಥವಾ ಅಲ್ಲಿ ಯಾವನ ಒಬ್ಬ ಬಂದು ಒಂದು ಟೆಂಟ್ ಹಾಕಿ ಕೂತಿದ್ದಾನೆ, ಎಬ್ಬಿಸಲಿಕ್ಕೆ ಸಾಧ್ಯವೇ ಇಲ್ಲ, ಅವನು ರಂಪ ಮಾಡ್ತಾನೆ, ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾನೆ. ಅಥವಾ ಅಲ್ಲಿ ಒಬ್ಬ ಮನೆಯೇ ಕಟ್ಟಿಕೊಂಡಿರ್ಬೋದು. ನನ್ನ ಒಬ್ಬರು ಸಹೋದ್ಯೋಗಿ, ಅವರು ಮಂಗಳೂರಿನಲ್ಲಿ ನನ್ನ ಜೊತೆ ಉದ್ಯೋಗದಲ್ಲಿದ್ದರು. ಅವರು ಹಾಸನದಲ್ಲಿ ಇದರ ಮುಂಚೆ ಕೆಲಸದಲ್ಲಿರುವಾಗ ಅಲ್ಲಿ ಒಂದು ಸೈಟನ್ನು ಖರೀದಿ ಮಾಡಿದರು. ಅವರು ಒಂದು 5-6 ವರ್ಷದ ನಂತರ ಹೋಗಿ ನೋಡ್ತಾರೆ, ಅಲ್ಲಿ ಒಬ್ಬ ಇವರ ಜಮೀನಿನಲ್ಲಿ ಮನೆ ಕಟ್ಟಿದ್ದಾನೆ. ನೋಡಿ, ಈಗ ಇವರು ಕಾನೂನಿದೆ, ಕೋರ್ಟಿಗೆ ಹೋಗ್ಬೋದು, ಎರಡೂ ಸರಿ ಈ ಪುಣ್ಯಭೂಮಿ ಭಾರತದಲ್ಲಿ. ಆದರೆ ಆ ಕೋರ್ಟ್ನಲ್ಲಿ ವ್ಯಾಜ್ಯ ಹಾಕುವಂಥದ್ದು, ಅದನ್ನು ಮುಂದೆ 10-15-20 ವರ್ಷ ನಡೆಸುವಂಥದ್ದು, ಆ ಸಂಕಟ ಉಂಟಲ್ಲ, ಅದು ಯಾರಿಗೂ ಬೇಡ. ಅದು ಯಾರಿಗೂ ಬೇಡ ಅಂತ ಅವರು ತುಂಬ ಅನುಭವಿಸಿದರು. ಇನ್ನೂ ಕೆಲವು ಬೆಂಗಳೂರಿನಲ್ಲಂತೂ ಅಥವಾ ಅದರ ಸುತ್ತಮುತ್ತಲಿನ ಪ್ರದೇಶಗಳಲ್ಲಂತೂ ಇದು ತುಂಬ ಪ್ರಚಲಿತದಲ್ಲಿದೆ. ಒಂದು ಜಮೀನಿಗೆ ಯಾರು ಬಂದು ಆಗಾಗ ನೋಡ್ತಾ ಇಲ್ಲ, ಅಥವಾ ಮಾಲೀಕರು ತೀರಿ ಹೋಗಿದ್ದಾರೆ, ಅವರ ಮಕ್ಕಳು ವಿದೇಶದಲ್ಲಿಯೋ ಬೇರೆಯಲ್ಲಿಯೋ ಇದ್ದಾರೆ, ಅವರು ಬಂದು ನೋಡ್ತಾ ಇಲ್ಲ ಅಂತಂದರೆ ಅಕ್ಕಪಕ್ಕದವರು ಅಥವಾ ಯಾರೋ ಒಬ್ಬರು ಆ ಜಮೀನಿನ ಬಗ್ಗೆ ಒಂದು ವ್ಯಾಜ್ಯ ಹಾಕಿಬಿಡ್ತಾರೆ. ಏನೋ ಒಂದು ವ್ಯಾಜ್ಯ, ಅದರ ಪಕ್ಕದ ಜಮೀನು ನನ್ನದು, ನನ್ನ ಜಮೀನನ್ನು ಅವರು ಅತಿಕ್ರಮಣ ಮಾಡಿದ್ದಾರೆ ಅಂತ ಒಂದು ಸುಳ್ಳು ವ್ಯಾಜ್ಯ ಹಾಕಿಬಿಡ್ತಾರೆ. ಹಾಕಿದ ನಂತರ ನೋಡಿ, ಮುಂದೆ 15 ವರ್ಷಕ್ಕೆ ಅದು ಇತ್ಯರ್ಥ ಆಗುವುದಿಲ್ಲ. ನಾನೀಗ 2023 ಮಾತನ್ನು ಹೇಳ್ತಾ ಇದ್ದೇನೆ. ಇವತ್ತು ಒಂದು ವ್ಯಾಜ್ಯ ಹಾಕಿದರೆ ಈಗಿನ ಎಲ್ಲ ಅಂಕಿ ಸಂಖ್ಯೆಗಳು ದತ್ತಾಂಶಗಳ ಪ್ರಕಾರ ಅದು 15 ವರ್ಷ ಇತ್ಯರ್ಥ ಆಗುವುದಿಲ್ಲ. ಹಾಗಾದರೆ ನೋಡಿ, ಅದನ್ನು ಬಿಡಿಸಿಕೊಳ್ಳಲಿಕ್ಕೆ ಕೊನೆಗೆ ಏನೆಲ್ಲ ಪರದಾಡಬೇಕಾಗ್ತದೆ? ಅವನು ಹೇಳಿದಷ್ಟು ಹಣ ಕೊಡಬೇಕಾಗ್ತದೆ. ಕೊಡ್ರಿ, ಹಾಂ, ನಾನು ಕೇಸ್ ವಾಪಸ್ ತಗೊಳ್ತೇನೆ. ಈ ಥರದ ಅವ್ಯವಹಾರ ಇಡೀ ದೇಶದಲ್ಲಿ ಹಲವು ಕಡೆ ನಡೀತಾ ಇದೆ. ಹಾಗಾಗಿ ಮಾಲೀಕನ ಸ್ವಾಧೀನದಲ್ಲಿ ಇದೆಯೋ ಇಲ್ಲವೋ ಅಂತ, ಇದು ಏನೋ ಅರ್ಜೆಂಟ್ನಲ್ಲಿ ಗಲ್ಫ್ನಿಂದಲೋ ವಿದೇಶದಿಂದಲೋ, ಅದು ಅಮೆರಿಕ ಇರ್ಬೋದು, ಕೆನಡಾ ಇರ್ಬೋದು, ಅಥವಾ ಯುಗೋಸ್ಲಾವಿಯಾ ಇರ್ಬೋದು, ಇಲ್ಲಿಗೆ ಬರುವುದು, ನನಗೆ 1-2 ವಾರದಲ್ಲಿ ಜಮೀನು ಖರೀದಿ ಮಾಡಿ ಹೋಗಬೇಕು ಅಂತ ಅವಸರಕ್ಕೆ ಬಿದ್ದು ಇಂಥದ್ದು ಏನಾದರೂ ಪಚಿತಿ ಮಾಡಿಕೊಂಡ್ರೆ ಕೊನೆಗೆ ದೇವರಿಗೂ ನಮ್ಮನ್ನು ಪಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಒಂದು ಸ್ವಾಧೀನದಲ್ಲಿ ಇದೆಯೋ ಇಲ್ಲವೋ ಅನ್ನೋದನ್ನು ನೋಡಿಕೊಳ್ಬೇಕು. ಸ್ವಾಧೀನದಲ್ಲಿ ಇಲ್ಲ ಅಂತ ಹೇಳಿದರೆ ಅದು ಅದಕ್ಕೊಂದು ಹೊರೆ ಆಗ್ತದೆ, ಅದನ್ನು ಬಿಡಿಸಿಕೊಳ್ಬೇಕು. ಎರಡನೇದು ಏನಂತ ಹೇಳಿದರೆ, ಬೇರೆ ಯಾರ ಜೊತೆ ಈಗಾಗಲೇ ಒಂದು ಒಪ್ಪಂದ ಮಾಡಿಕೊಂಡಿರೋದು, ಕರಾರು ಕ್ರಯಪತ್ರ ಅಂತ, ಅಗ್ರಿಮೆಂಟ್ ಫಾರ್ ಸೇಲ್, ಒಬ್ಬನ ಜೊತೆ ಮಾಡಿಕೊಂಡಿರ್ಬೋದು, ಇಬ್ಬರ ಜೊತೆ ಮಾಡಿಕೊಂಡಿರ್ಬೋದು, 3 ಜನರ ಜೊತೆ ಮಾಡಿಕೊಂಡಿರ್ಬೋದು, ಎಲ್ಲರ ಹತ್ರವೂ ಅಡ್ವಾನ್ಸ್ ತಗೊಳ್ಳೋದು, ಇವನಿಗೆ ಅದೇ ಲಾಭ. ಇದು ಅವನು ಹೇಳ್ತಾನ ಮಾರುವವನು, ಇಲ್ಲ ಈಗ ನಾನು ಖರೀದಿ ಮಾಡ್ಲಿಕ್ಕೆ ಹೋಗ್ತೇನೆ, ಅವನು ನನ್ನನ್ನು 4ನೇ ಅವನ ಆಗಿ ತೆಗೆದುಕೊಂಡು ನನ್ನ ಜೊತೆಗೂ ಒಂದು ಅಗ್ರಿಮೆಂಟ್ ಫಾರ್ ಸೇಲ್ ಮಾಡಿಕೊಳ್ತಾನೆ, ಮತ್ತೆ ನನಗೆ ಅದನ್ನು ಮಾರಾಟ ಮಾಡಿ ಕ್ರಯಪತ್ರ ಮಾಡಲಬಹುದು. ಆದರೆ ಮುಂಚೆ ಅಗ್ರಿಮೆಂಟ್ ಫಾರ್ ಸೇಲ್ ಮಾಡಿಕೊಂಡಿದ್ದಾರಲ್ಲ, ಕರಾರು ಕ್ರಯಪತ್ರ, ಅವರು ಆ ಕರಾರು ಕ್ರಯಪತ್ರದಲ್ಲಿ ಏನೇನು ಷರತ್ತುಗಳಿದ್ದಾವೆ ನಮಗೆ ಗೊತ್ತಿಲ್ಲ. ನಮ್ಮ ಹಕ್ಕಿಗೆ ಬಾಧೆ ಆಗುವಂತ ಯಾವುದೇ ಷರತ್ತು ಇರಬಹುದು ಅಲ್ಲಿ. ಇನ್ನು 3 ವರ್ಷದ ಒಳಗೆ ನಾನು ಈ ಜಮೀನನ್ನು ನಿಮಗೆ ಮಾರಾಟ ಮಾಡಿ ಕ್ರಯಪತ್ರ ಮಾಡಿಕೊಡ್ತೇನೆ ಅಂತ ಇರಬಹುದು. ನಾನು ಅದಾಗಿ 1 ವರ್ಷದಲ್ಲಿ ನಾನು ಅದನ್ನು ಖರೀದಿ ಮಾಡಿದರೆ ನನಗೆ ಅದು ಪೂರ್ತಿ ಹಕ್ಕು ಬರುವುದಿಲ್ಲ, ಆ ಮುಂಚಿನ ಕರಾರು ಕ್ರಯಪತ್ರ ಊರ್ಜಿತದಲ್ಲಿ ಇರ್ತದೆ. ಹಾಗಾಗಿ ಇಂಥದ್ದು ಏನಾದರೂ ಮಾಡಿಕೊಂಡಿದ್ದಾನೋ ಅಂತೇಳಿ. ಇದಕ್ಕೆ ಪರಿಹಾರ ಏನಂತೇಳಿದರೆ, ನಾವು ಕ್ರಯಪತ್ರ ಮಾಡಿಕೊಳ್ಳುವಾಗ ನಾನು ಆಗಲೇ ಅದರ ಸೂಚನೆ ಕೊಟ್ಟಿದ್ದೇನೆ, ಈ ಇಂಥದ್ದು ಯಾವುದು ಹೊರೆ ಇಲ್ಲ ಅನ್ನುವ ಒಂದು ಷರತ್ತನ್ನು ಅಲ್ಲಿ ಹಾಕಿಕೊಳ್ಬೇಕು. ಇನ್ನು 3ನೇದು ಏನಂತ ಹೇಳಿದ್ರೆ, ಇದು ಹೆಚ್ಚು ಇರುವುದಿಲ್ಲ ಆದರೆ ಇಂಥದ್ದು ಇರ್ತದೆ, 3ನೇ ವ್ಯಕ್ತಿ ಅವನ ಹತ್ರ ಮೊದಲು ಕೊಳ್ಳುವ ಹಕ್ಕು ಅಂತ ಇರ್ತದೆ. ಈಗ ಉದಾಹರಣೆಗೆ ಒಬ್ಬ ತಂದೆ ಇರ್ತಾನೆ, ಅವನು ಇಬ್ಬರು ಮಕ್ಕಳಿಗೆ ಆಸ್ತಿಯನ್ನು ಗಿಫ್ಟ್ ಡೀಡ್ ಮಾಡ್ತಾನೆ, ದಾನ ಪತ್ರ ಮಾಡಿ ಕೊಡ್ತಾನೆ. ಆಗ ಅವರು ಆ ದಾನ ಪತ್ರದಲ್ಲಿ ಬರೆದಿರ್ತಾರೆ, ಇದರಲ್ಲಿ ಯಾರೇ ಒಬ್ಬರು ತಮಗೆ ದಾನ ಪತ್ರದ ಮೂಲಕ ಬಂದ ಆಸ್ತಿಯನ್ನು ಮಾರಾಟ ಮಾಡೋದಿದ್ರೆ ಮೊದಲಾಗಿ ಇನ್ನೊಬ್ಬ ಸೋದರನಿಗೆ, ಅಣ್ಣ ಇರ್ಬೋದು ಅಥವಾ ತಮ್ಮ ಇರ್ಬೋದು ಅಥವಾ ತಂಗಿ ಇರ್ಬೋದು, ಏನೇ ಅವರಿಗೆ ಮೊದಲನೇ ಅವಕಾಶವನ್ನು ಕೊಡಬೇಕು ಅಂತೇಳಿ. ಇಂಥದ್ದು ಅಲ್ಲಿ ಇದ್ದರೆ ದಾನ ಪತ್ರದಲ್ಲಿ, ದಾನ ಪತ್ರದ ಮೂಲಕ ಬಂದ ಜಮೀನನ್ನು ಮಾರಾಟ ಮಾಡಿದರೆ, ಆಗ ಇದನ್ನು ಕೊಡದೇ ಇದ್ದರೆ ಈ ಅವಕಾಶವನ್ನು ಆ ಖರೀದಿ ಮಾಡಿದವನಿಗೆ ಹಕ್ಕು ಬರುವುದಿಲ್ಲ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕಂತ ಹೇಳಿದರೆ, ನನಗೆ ದಾನ ಪತ್ರದ ಮೂಲಕ ಆ ಜಮೀನಿನ ಮೇಲೆ ಮೊದಲಾಗಿ ಖರೀದಿ ಮಾಡುವ ಹಕ್ಕು ಇರುವುದು ಹೌದು, ಆದರೆ ನಾನು ಹಕ್ಕನ್ನು ಬಳಸಲಿಕ್ಕೆ ನನಗೆ ಯಾವುದೇ ಇಚ್ಛೆ ಇಲ್ಲ, ನಾನು ಆ ಹಕ್ಕನ್ನು ಬಿಟ್ಟು ಕೊಡ್ತಾ ಇದ್ದೇನೆ ಅಂತ ಅವರೊಂದು ಬರೆದು ಕೊಡಬೇಕು. ಆಗ ಅದರ ಖರೀದಿಗೆ ಮುಂದಕ್ಕೆ ಹೋಗಬಹುದು. ಇನ್ನು ಆಸ್ತಿಯ ಮೇಲೆ 3ನೇ ವ್ಯಕ್ತಿಯ ಅನುಭವದ ಹಕ್ಕು ಅಂತ ಇರ್ತದೆ. ಕೃಷಿ ಜಮೀನಿಗೆ ಸಂಬಂಧಪಟ್ಟ ಹಾಗೆ ಇದು ಹೇಗೆ ಬರ್ಬೋದು ಅಂತ ಹೇಳಿದರೆ, ಅವರ ಜಮೀನಿಗೆ ನೀರು ಹೋಗಲಿಕ್ಕೆ ಏನೋ ಒಂದು ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಅವರು, ಆ ನೀರು ಹೋಗಲಿಕ್ಕೆ ಇರುವಂಥ ಪೈಪ್ಗಳು ಅಂಡರ್ ಗ್ರೌಂಡು, ನೆಲದ ಅಡಿಯಲ್ಲಿ ಇರ್ತದೆ ಅದು, ಮೇಲೆ ಹೋಗಿ ನೋಡಿದರೂ ಕಾಣುವುದಿಲ್ಲ, ಆದರೆ ಅದು ಇರ್ತದೆ. ಹಾಗೆ ಆ ಒಂದು ನೀರಿನ ಪೈಪನ್ನು ನೆಲದ ಅಡಿಯಲ್ಲಿ ಹಾಕಿಕೊಳ್ಳುವುದಕ್ಕೆ ಅವರು ಏನೋ ಒಪ್ಪಂದ ಮಾಡಿಕೊಂಡಿರಬಹುದು, ಅದನ್ನು ಕಿತ್ತು ಬಿಸಾಡುವ ಹಕ್ಕು ಖರೀದಿದಾರನಿಗೆ ಬರುವುದಿಲ್ಲ. ಹಾಗೆ ಈಗ ಅಲ್ಲಿಗೆ ಹೋಗುವಂಥ ದಾರಿ, ಇತ್ತೀಚೆಗೆ ಯಾರೋ ಒಬ್ಬರು ಸುಮಾರು 25 ಲಕ್ಷ ಕೊಟ್ಟು ಒಂದು 3 ಎಕರೆ ಜಾಗವನ್ನು ಖರೀದಿ ಮಾಡಿದರು. ಖರೀದಿ ಮಾಡಿದ ನಂತರ ಅವರಿಗೆ ಏನು ಗೊತ್ತಾಯ್ತು ಅಂತ ಹೇಳಿದರೆ, ಅದು ನೋಡಿ ಒಂದು ಆಯತದ ಜಾಗ, 1ನೇ ಜಮೀನು, 2ನೇ ಜಮೀನು, 3ನೇ ಜಮೀನು, ಇವ್ರದ್ದು 3ನೇ ಜಮೀನು, ಇವರು 3ನೇ ಜಮೀನು ಆದ ನಂತರ ಸಾರ್ವಜನಿಕ ರಸ್ತೆ ಬರ್ತದೆ. ಈ ಸಾರ್ವಜನಿಕ ರಸ್ತೆಗೆ ಹೋಗಲಿಕ್ಕೆ 1ನೇ ಜಮೀನು ಮತ್ತು 2ನೇ ಜಮೀನು ಅವರಿಗೆ ಇವರ ಜಮೀನಿನ ಮೂಲಕವೇ ಕಳೆದ ಒಂದು ಸುಮಾರು 10 ವರ್ಷಗಳಿಂದ ಬಿಟ್ಟಿದ್ದರು. ಈಗ ಖರೀದಿ ಮಾಡಿದವರು ಅಲ್ಲಿ ಅದನ್ನು ಬೇಲಿ ಹಾಕಿದಾಗ ಅವ್ರದ್ದು ತಕರಾರು ಶುರುವಾಯಿತು. ನಾವು ಕಳೆದ 10 ವರ್ಷಗಳಿಂದ ಹೋಗ್ತಾ ಇದ್ದೇವೆ, ನೀವು ಅದನ್ನು ನಮಗೆ ಬಿಡಬೇಕು, ನೀವು ಅಲ್ಲಿ ಗೇಟಿಗೆ ಬೀಗ ಹಾಕಿದರೆ ಆದ ಬೀಗದ ಒಂದು ಬೀಗದ ಕೈಯನ್ನು ನಮಗೆ ಕೊಡಬೇಕು, ನೋಡಿ ಎಂಥ ಪಚಿತಿ ಆಗ್ತದೆ ಅಂತೇಳಿ. ಇದೆಲ್ಲ ಕರ್ಕರೆ ಬೇಕಾ, ಇದು ಕಿರಿಕಿರಿಗಳು ಬೇಕಾ? ಕೊನೆಗೆ ಇವರು ಅದನ್ನು ಭಾಳ ಕಡಕ್ಕಾಗಿ ಮಾತಾಡಿದರು. ಅಂದರೆ ಆಚೆ 1ನೇ ಜಮೀನು 2ನೇ ಜಮೀನಿನವರು ನಾವು ಯಾರು ಗೊತ್ತುಂಟ? ಅಂದರೆ ಇಲ್ಲಿ ಆ ರಾಜಕೀಯ ಪ್ರಭಾವ, ಈ ಗೂಂಡಾಗಳ ಪ್ರಭಾವ ಇದೆಲ್ಲ ಇಲ್ಲಿ ಚಾಲ್ತಿಗೆ ಬರ್ತದೆ. ಆಗ ಇವರು ಸಮೇತ ಅದೇ ಭಾಷೆಯಲ್ಲಿ ಮಾತಾಡಬೇಕಾಯಿತು. ಕೊನೆಗೆ ಅಲ್ಲಿ ಇವರು ಕೂತ್ಕೊಳ್ಳಿಕ್ಕೆ ಒಂದು ಕಟ್ಟೆ ಹಾಗೆ ಕಟ್ಟಿಸಿ ಅಲ್ಲಿ ಒಂದು CC ಕ್ಯಾಮರಾವನ್ನು ಸಮೇತ ಹಾಕಿ ತನ್ನ ಜಾಗದ ಮೂಲಕ ಅವರು ಖುಷಿ ಬಂದ ಹಾಗೆ ಹೋಗಿ ಬರುವುದನ್ನು ನಿರ್ಬಂಧಿಸಬೇಕಾಯಿತು. ಆದರೆ ಹೇಗೆ ತೊಂದರೆಗಳು ಬರ್ತದೆ, ಅನುಭೋಗದ ಹಕ್ಕು ಏನಾದ್ರು ಒಂದು ವೇಳೆ ಇದ್ದರೆ ಅಂತೇಳಿ, ಅದಕ್ಕೆ ಈಸ್ಮೆಂಟ್ ರೈಟ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ. ಕೊನೆಯದೊಂದು ಮುಖ್ಯವಾದಂಥ ಹೊರೆ ಯಾವುದು ಅಂತ ಹೇಳಿದರೆ, ಅದಕ್ಕೆ ಇಂಗ್ಲೀಷ್ನಲ್ಲಿ ಈ ಪವರ್ ಆಫ್ ಅಟಾರ್ನಿ ಅಂತ ಹೇಳ್ತಾರೆ. ಪವರ್ ಆಫ್ ಅಟಾರ್ನಿಯಲ್ಲಿ 2 ನಮೂನೆ ಇದೆ. ಒಂದು ಇರ್ರಿವೋಕೆಬಲ್ ಪವರ್ ಆಫ್ ಅಟಾರ್ನಿ ಅಂತ. ಪವರ್ ಆಫ್ ಅಟಾರ್ನಿ ಅಂದರೆ ಅಧಿಕಾರ ಪತ್ರ. ಇರ್ರಿವೋಕೆಬಲ್ ಅಂತ ಹೇಳಿದರೆ ಅದನ್ನು ಹಿಂತೆಗೆದುಕೊಳ್ಳಲಾಗದಂತಹ ಅಧಿಕಾರ ಪತ್ರ. ನೋಡಿ ಈಗ ಎಷ್ಟೋ ಜನರ ಮಕ್ಕಳು ಪರ ಊರಿನಲ್ಲಿ ಇರ್ತಾರೆ, ಆ ಮಂಗಳೂರಿನವ್ರಲ್ಲಿ ಜಮೀನಿದೆ, ದಕ್ಷಿಣ ಕನ್ನಡದಲ್ಲಿ ಜಮೀನಿದೆ, ಮಗನೋ ಮಗಳೋ ಅದರ ಹಕ್ಕುದಾರರು ಮುಂಬೈಯೋ ಡೆಲ್ಲಿಯೋ ಕಲ್ಕತ್ತಾವೋ ಹೈದರಾಬಾದೋ ಎಲ್ಲಿಯೋ ಇರ್ತಾರೆ, ಅಥವಾ ಅಮೇರಿಕದಲ್ಲಿ ಕೆನಡದಲ್ಲಿ ಜರ್ಮನಿಯಲ್ಲಿಯೋ ಹಾಲೆಂಡ್ನಲ್ಲಿ ಎಲ್ಲಿಯೋ ಇರಬಹುದು. ಈಗ ಅವರಿಗೆ ಅಪ್ಪ ಅಮ್ಮ ತೀರಿ ಹೋಗಿದ್ದಾರೆ, ಈ ಜಮೀನನ್ನು ಬಿಡಲಿಕ್ಕೆ ಏನೋ ಒಂದು ಮೋಹ ಆಯ್ತಾ, ಇವರು ಯಾರಿಗೋ ಇಲ್ಲಿ ಅವರ ಚಿಕ್ಕಪ್ಪ ಇರ್ಬೋದು, ಮಾವ ಇರ್ಬೋದು, ಅಥವಾ ತಮ್ಮನೇ ಇರ್ಬೋದು, ತಂಗಿಯೋ ಇರ್ಬೋದು, ಯಾರಿಗೋ ಒಂದು ಅಧಿಕಾರ ಪತ್ರವನ್ನು ಕೊಟ್ಟಿರ್ತಾರೆ, ಅವರ ಸಮಾಧಾನಕ್ಕಾಗಿ ಅದನ್ನು ಇರ್ರಿವೋಕೆಬಲ್ ಅಂತ ಮಾಡಿರ್ತಾರೆ, ಅಂದರೆ ಹಿಂತೆಗೆದುಕೊಳ್ಳಲಾಗದ ಅಧಿಕಾರ ಪತ್ರ ಅಂತ. ಈ ಹಿಂತೆಗೆದುಕೊಳ್ಳಲಾಗದ ಅಧಿಕಾರ ಪತ್ರದಲ್ಲಿ ಏನಿದೆ ಅಂತ ತಿಳ್ಕೊಳ್ಬೇಕು ಜಮೀನು ಖರೀದಿ ಮಾಡುವ ಮುಂಚೆ, ಒಂದು ವೇಳೆ ಅದು ಅಂಥ ಜಮೀನಾದರೆ. ಯಾಕೆಂದರೆ ಅದನ್ನು ಕೊಟ್ಟವರಿಗೆ ಕೊನೆಗೆ ಇದನ್ನು ಮಾರಿಬಿಡುವ ಅಂತ ಕಾಣಬಹುದು. ಅವರು ಮಾರಲಿಕ್ಕೆ ಹೋದಾಗ ಈ ಕೊಟ್ಟ ಅಧಿಕಾರ ಪತ್ರವನ್ನು ಅವರು ವಾಪಸ್ ತೆಗೆದುಕೊಳ್ಬೇಕು. ತೆಗೆದುಕೊಳ್ಳದೇ ಇದ್ದರೆ ಅಲ್ಲಿ ತೆಗೆದುಕೊಳ್ಳಿಕ್ಕೆ ಆಗುವುದಿಲ್ಲ ಅಂತಲೇ ಆ ಅಧಿಕಾರ ಪತ್ರ ಕೊಟ್ಟದ್ದು ನೋಡಿ. ಅದರಲ್ಲಿ ಕೆಲವು ಷರತ್ತುಗಳಿರ್ಬೋದು, ಉದಾಹರಣೆಗೆ ಈ ಜಮೀನಿನ ನೋಡಿಕೊಳ್ಳಿಕ್ಕೆ, ಅದರ ಉಸ್ತುವಾರಿಗೆ, ಅದರ ಅಭಿವೃದ್ಧಿಗೆ ನೀವು ಏನು ಖರ್ಚು ಮಾಡಿದರೂ ಅದನ್ನು ನಾನು ಪಾವತಿಸ್ತೇನೆ ಅಂತ. ಅಂತಹ ಖರ್ಚು 1 ವರ್ಷಕ್ಕೆ ಹೆಚ್ಚಾಗದೇ ಇರ್ಬೋದು, 3, 4, 5 ವರ್ಷಕ್ಕೆ. ಯಾಕೆಂದರೆ ಪರದೇಶಕ್ಕೆ ಹೋದವರಿಗೆ ವರ್ಷ ಸರದದ್ದು ಗೊತ್ತಾಗೋದಿಲ್ಲ, ಈ ವರ್ಷ ಆ ಕಾರಣಕ್ಕಾಗಿ ಬರಲಿಕ್ಕಾಗಲಿಲ್ಲ, ಮುಂದಿನ ವರ್ಷ ಇನ್ನೊಂದು ಕಾರಣಕ್ಕಾಗಿ ಬರಲಿಕ್ಕಾಗಲಿಲ್ಲ ಅಂತ 5-6 ವರ್ಷ ದಾಟಿ ಹೋಗಿರ್ತದೆ. 5-6 ವರ್ಷದಲ್ಲಿ ವರ್ಷಕ್ಕೆ 2 ಲಕ್ಷ ಅಂತ ಹೇಳಿದರು, ನೋಡಿ 10 ಲಕ್ಷದಷ್ಟು ಬಾಕಿ ಆಯಿತು. ಅವರು ಕಳಿಸಿಕೊಡಲಿಲ್ಲ, ಕಳಿಸಿಕೊಡದಿದ್ದರೆ ಇವರು ಅದರ ಮೇಲಿನ ಹಕ್ಕನ್ನು ಇವರು ಬಿಟ್ಟು ಕೊಡೋದು ಅಗತ್ಯವೇ ಬರುವುದಿಲ್ಲ. ಹೀಗೆ ಅಲ್ಲಿ ಬೇರೆ ಯಾವುದೇ ರೀತಿಯಲ್ಲಿ ಈ ಇರ್ರಿವೋಕೆಬಲ್ ಪವರ್ ಆಫ್ ಅಟಾರ್ನಿ ಹಿಂತೆಗೆದುಕೊಳ್ಳದ ಅಲ್ಲಿಗೆ ಆಗದಂತಹ ಅಧಿಕಾರ ಪತ್ರದಲ್ಲಿ ಕೆಲವು ನಿಯಮಗಳು ಇರಬಹುದು. ಆ ನಿಯಮಗಳು ಇದ್ದರೆ ಅದಕ್ಕೆ ಆ ಅಧಿಕಾರ ಪತ್ರವನ್ನು ಕೊಟ್ಟವರು ಬದ್ಧರಾಗಿರ್ತಾರೆ. ಅವರು ಅದನ್ನು ಪೂರ್ತಿ ಚುಕ್ತ ಮಾಡಿಕೊಂಡ ನಂತರವೇ ಅವರಿಗೆ ಮಾರಲಿಕ್ಕೆ ಸಾಧ್ಯ ಆಗ್ತದೆ, ಮತ್ತು ಖರೀದಿ ಮಾಡುವವರಿಗೆ ಅದರ ಮೇಲೆ ಪೂರ್ಣ ಹಕ್ಕು ಬರ್ತದೆ. ಇಲ್ಲದರೆ ಅದನ್ನು ಬಾಕಿ ಇಟ್ಟುಕೊಂಡ್ರೆ ಅದು ಭಾಳ ತೊಂದರೆ ಆಗ್ತದೆ. ಇನ್ನೂ ಒಂದು ಏನಂತ ಹೇಳಿದರೆ, ಪಕ್ಕದ ಜಮೀನಿನವನಿಗೆ ಅಥವಾ ಇಬ್ಬರು ಸೇರಿ ಜಂಟಿಯಾಗಿ ಒಂದು ಜಮೀನು ತೆಗೆದುಕೊಂಡಿದ್ದಾರೆ, ಅವರು ಅಣ್ಣ ತಮ್ಮಂದರೇ ಇರಬಹುದು ಅಥವಾ ಅಂತಹ ಜಿಗ್ರಿ ದೋಸ್ತಿಗಳೇ ಇರಬಹುದು, ತಗೊಂಡಿರುವಾಗ ಅವರು ಜಮೀನನ್ನು ಅಕ್ಕಪಕ್ಕದಲ್ಲಿ ತಗೊಂಡಿದ್ದಾರೆ, ಅವರು ಒಂದು ಅಲ್ಲಿ ಷರತ್ತು ಹಾಕಿಕೊಂಡಿರ್ತಾರೆ, ಇದನ್ನು ಮಾರಾಟ ಮಾಡೋದಿದ್ದರೆ ಮೊದಲನೇ ಹಕ್ಕನ್ನು ನನ್ನ ಜೊತೆಗೆ ಜಮೀನು ಖರೀದಿ ಮಾಡಿದವನಿಗೆ ಕೊಡಬೇಕು, ಅಂದರೆ ಅವನು ಪಕ್ಕದವನು. ಅಥವಾ ಇವರ ಜೊತೆಗೆ ಜಮೀನು ಖರೀದಿ ಮಾಡಿದವನೇ ಆಗಬೇಕಂತೇಳಿಲ್ಲ, ಇನ್ನೊಬ್ಬ ಯಾರೋ ಅವನು ಏನೋ ತಕರಾರು ಎತ್ತಿರ್ತಾನೆ ಅಲ್ಲಿ, ಅವನನ್ನು ಸಮಾಧಾನ ಮಾಡಲಿಕ್ಕಾಗಿ ನಾನು ಇದನ್ನು ಮಾರಾಟ ಮಾಡೋದಿದ್ರೆ ಮೊದಲನೇ ಹಕ್ಕು ಮಾರಾಟದ್ದು ಖರೀದಿ ಮಾಡುವಂಥ ಹಕ್ಕು ನಿಮಗೆ ಕೊಡ್ತೇನೆ ಅಂತ ಹಾಕಿಕೊಂಡಿರ್ಬೋದು. ಅದೆಲ್ಲ ಇದೆಯೋ ಇಲ್ಲವೋ ಆ ಜಮೀನಿನ ದಾಖಲೆಗಳಲ್ಲಿ ಅನ್ನುವುದನ್ನು ಸರಿಯಾಗಿ ನೋಡಿಕೊಳ್ಬೇಕು. ಈ ಹೊರೆಗಳನ್ನೆಲ್ಲ ಕಳಚಿಕೊಂಡ ನಂತರವೇ ಆ ಜಮೀನನ್ನು ಖರೀದಿ ಮಾಡಬೇಕು, ಇಲ್ಲದ್ರೆ ಸಮಸ್ಯೆಗಳಾಗಿ. ಇದರ ಜೊತೆ ಸಾಮಾನ್ಯವಾಗಿ ಕೆಲವು ಸಲ ಹಳ್ಳಿಗಳಲ್ಲೆಲ್ಲ ತಮ್ಮ ಪಿತ್ರಾರ್ಥಿತವಾಗಿಯೋ ತಾವು ಖರೀದಿ ಮಾಡಿದ ಜಾಗ ಅಲ್ಲದೆ ಅಕ್ಕಪಕ್ಕದ ಕೆಲವು ಜಾಗಗಳೆಲ್ಲ ಕೆಲವು ಸಲ ಸೇರಿಕೊಂಡಿರ್ತಾರೆ. ಅದರ ಜೊತೆ ಈಗ ಸರ್ಕಾರದ ಜಾಗದಲ್ಲಿಯೋ ಅಥವಾ ಯಾರಿಗೂ ಕೂಡ ಇಲ್ಲದ ಜಾಗದಲ್ಲಿ ಅವರು ಕೃಷಿ ಮಾಡ್ತಾ ಇದ್ದಿರಬಹುದು. ಈಗ ಖರೀದಿ ಮಾಡುವವರು ಈ ತರದ ಜಮೀನನ್ನ ಖರೀದಿ ಮಾಡುವುದಾದ್ರೆ ಏನು ಇದು ಮಾಡಬೇಕು ಅಂತ ಅನ್ನುವಂಥದ್ದು. ಅಂದರೆ ಆ ಥರದ ಜಮೀನಿನ ಮೇಲೆ ಯಾವತ್ತೂ ಹಕ್ಕು ಬರುವುದಿಲ್ಲ. ಈಗ ನೀವು ಚಿಕ್ಕಮಗಳೂರು ನೋಡಿದರೆ ಆವತ್ತು ಇದು ದೊಡ್ಡ ರಾದ್ದಾಂತವೇ ಆಗಿತ್ತು ಇರಲಿ, ಅಲ್ಲಿ ಸುಮಾರು 10,000 ಎಕರೆಗಳಷ್ಟು ಅರಣ್ಯ ಭೂಮಿಯನ್ನು ಅತಿಕ್ರಮಣ ಮಾಡಿದ್ದಾರೆ. ಯಾರಂತ ಹೇಳಿದರೆ ಈ ಕೃಷಿಕರು ಮತ್ತು ಈ ನಾವು ಪ್ಲ್ಯಾಂಟರ್ಸ್ ಆಯಿತಾ, ಕಾಫಿ ಬೆಳೆಗಾರರು, ಕಾಫಿ ಪ್ಲ್ಯಾಂಟೇಷನ್ನ ಮಾಲೀಕರು ಅಂತೇಳಿ ಹೇಳ್ತೇವೆ, ಮಾಡಿದ್ದೇವೆ. ನೋಡಿ, ಒಂದೆರಡಲ್ಲ ಸುಮಾರು 10,000 ಎಕರೆಗಳಿಗಿಂತ ಜಾಸ್ತಿ ಭೂಮಿಯನ್ನು. ಅಲ್ಲಿ ಯಾರು ನೋಡಿದರೂ ಅವನಿಗೆ ಒಂದು 10 ಎಕರೆ ಕಾಫಿ ತೋಟ ಇರಬಹುದು, ಅಥವಾ 20 ಎಕರೆ ಇರ್ಬೋದು, ಅಥವಾ 50 ಎಕರೆ ಇರ್ಬೋದು. ಅದರ ಸುಮಾರು ಅರ್ಧ ಭಾಗದಷ್ಟು, ಶೇಕಡ 50%, 10 ಎಕರೆ ಇರುವವನು 5 ಎಕರೆ ಅಥವಾ 10 ಎಕರೆಯಷ್ಟು ಸಮೇತ ಅತಿಕ್ರಮಣ ಮಾಡಿರ್ತಾರೆ. ಅಂದರೆ ಅಲ್ಲಿ ಯಾರೂ ಕೇಳುವವರಿಲ್ಲ. ಇವರು 3 ವರ್ಷದ ಹಿಂದೆ 5 ವರ್ಷದ ಹಿಂದೆ ಆಯಿತಾ ಬೇಲಿ ಹಾಕಿಕೊಂಡಿರ್ತಾರೆ, ಅದರೊಳಗೆ ಕಾಫಿ ಗಿಡಗಳನ್ನು ನೆಟ್ಟಿರ್ತಾರೆ, ಕೊನೆಗೆ ಹಕ್ಕು ಸಾಧನೆ ಮಾಡಲಿಕ್ಕೆ ಹೋಗ್ತಾರೆ, ಇದು ನಮ್ಮದು ಅಂತ. ಆದರೆ ಅದು ಈಗ ಅರಣ್ಯ ಭೂಮಿ ಆದ ಕಾರಣ ಅದರ ಪರಭಾರೆ ಮಾಡಲಿಕ್ಕೆ ಸುಪ್ರೀಂ ಕೋರ್ಟ್ ಹಲವಾರು ಷರತ್ತುಗಳನ್ನು ಹಾಕಿದೆ ಮತ್ತು ಹಲವಾರು ನಿಷೇಧಗಳಿದೆ. ಇವರಿಗೆ ಯಾವತ್ತೂ ಹಕ್ಕು ಬರುವುದಿಲ್ಲ. ಆದರೆ ಈಗ ಹೊಸದಾಗಿ ಅಲ್ಲಿ ಯಾವುದೋ ಕಾಫಿ ತೋಟವನ್ನು, ಜಮೀನನ್ನು ಖರೀದಿ ಮಾಡುವವರು ಅವರಿಗೆ ಮಾರಾಟ ಮಾಡುವ ಬೆಲೆಯನ್ನು ಹೇಳುವಾಗ, ಪುನಃ ಹೇಳ್ತೇನೆ, ಮಾರಾಟ ಮಾಡುವ ಬೆಲೆಯನ್ನು ಹೇಳುವಾಗ ಈಗಿನ ಮಾಲೀಕ ಏನು ಹೇಳ್ತಾನಂದರೆ ಆ ಜಮೀನಿನ ಬೆಲೆಯನ್ನು ಸೇರಿಸಿ ಹೇಳ್ತಾರೆ. ಇದು ಖರೀದಿ ಮಾಡುವವರಿಗೆ ಗೊತ್ತಿರಬೇಕು ಮತ್ತು ತನಗೆ ಯಾವತ್ತೂ ಅದರ ಮೇಲೆ ಕಾನೂನುಬದ್ಧವಾದಂಥ ಹಕ್ಕು ಬರುವುದಿಲ್ಲ ಅನ್ನೋದನ್ನು ತಿಳಿದುಕೊಂಡೇ ಅವರು ಯಾವುದೇ ಬೆಲೆಗೂ ಒಪ್ಪಿಕೊಳ್ಳಬೇಕು. ಅಂತಹ ಜಮೀನುಗಳನ್ನು ಅತಿಕ್ರಮಣ ಮಾಡಿ ನಾನು ಅಲ್ಲಿ ಕಳೆದ 10-20 ವರ್ಷಗಳಿಂದ ನಾನು ಕೃಷಿ ಮಾಡ್ತಾ ಇರಬಹುದು, ನನಗೆ ಅದಕ್ಕೆ ಹಕ್ಕು ಬರಬೇಕಾದರೆ ಅದು ಸುಮಾರು ಒಂದು 30 ವರ್ಷದ ನಂತರ ಹಕ್ಕು ಖಂಡಿತ ಹಕ್ಕು ಸಾಧನೆ ಮಾಡಲಿಕ್ಕೆ ಸ್ವಲ್ಪ ಸುಲಭ ಆದೀತು. ಆದರೆ ಅಲ್ಲಿವರೆಗೆ ಹಕ್ಕು ಸಾಧನೆ ಮಾಡೋದು ಸಮೇತ ಸುಲಭ ಇರುವುದಿಲ್ಲ. ಆದರೆ ಈಗ ನೋಡಿ, ಕೆಲವು ಸರ್ಕಾರಗಳು ಈ ಅಕ್ರಮ ಸಕ್ರಮ ಅಂತ ಮಾಡ್ತಾ ಇದ್ದಾರೆ. ಅದು ಹೇಗೆ ಮಾಡ್ತಾರೆ, ಏನು ಮಾಡ್ತಾರೆ, ಇದು ಇಡೀ ಜಗತ್ತಿಗೆ ಗೊತ್ತು. ಆದರೆ ಎಲ್ಲರೂ, ಅಧಿಕಾರಿಗಳು ಮತ್ತು ಮಾಲೀಕರು, ಖರೀದಿ ಮಾಡೋರು ಎಲ್ಲರೂ ಯಾರಿಗೂ ಗೊತ್ತಿಲ್ಲ ಅನ್ನುವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಅಕ್ರಮ ಸಕ್ರಮ ಆಗ್ತಲೇ ಇದೆ. ಆದರೆ ಯಾವುದೇ ಸಂದರ್ಭದಲ್ಲಿ ಆ ಜಮೀನಿನ ಮೇಲೆ ನನಗೆ 100ಕ್ಕೆ 100 ಹಕ್ಕು ಬಂದಿರುವುದಿಲ್ಲ 30 ವರ್ಷದ ಅವಧಿ ದಾಟದಿದ್ದರೆ ಅನ್ನುವುದನ್ನು ಖರೀದಿ ಮಾಡುವವರು ನೆನಪಿನಲ್ಲಿ ಇಟ್ಟುಕೊಳ್ಬೇಕು. ಅದನ್ನು ಅವ್ರ ಗಮನದಲ್ಲಿ. ಹೌದು. ಅದೇ ರೀತಿ ಬೇರೆ ಬೇರೆ ಬ್ಯಾಂಕ್ಗಳಿಗೆ ಈ ತರದ ಯಾವುದಾದ್ರೂ ಕೂಡ ನಾವು ಲೀಸ್ಗೆ ಸೆಕ್ಯೂರಿಟಿಯಾಗಿ ತಗೊಂಡದ್ದನ್ನು ತಗೊಳ್ಬೇಕು. ಈಗ ಬ್ಯಾಂಕಿಗೆ ಕೊಟ್ಟದ್ರಲ್ಲಿ ಕೂಡ ಯಾವ್ದಾದ್ರು ರೀತಿಯಲ್ಲಿ ಹಕ್ಕುಗಳಲ್ಲಿ ವ್ಯತ್ಯಾಸಗಳಿರ್ತಾವ ಅಂತ ಹೇಳಿದ್ರೆ, ಈ ಸಾಮಾನ್ಯ ಬ್ಯಾಂಕುಗಳಿಗೆ ಅಥವಾ ಲ್ಯಾಂಡ್ ಮಾರ್ಗೇಜ್ ಬ್ಯಾಂಕಿಗೆ ಕೊಡುವುದರಲ್ಲಿ ಇವರಿಗೇನಾದ್ರೂ ಕೂಡ ಆ ಕೊಟ್ಟ ದಾಖಲೆಗಳಿಗೆ ಬೇರೆ ಬೇರೆ ಬ್ಯಾಂಕುಗಳಲ್ಲಿ ಬೇರೆ ಬೇರೆ ತರ ಇರ್ತಾವ? ಒಂದು ಸ್ವಲ್ಪ ವ್ಯತ್ಯಾಸ ಇದೆ. ಅದು ಏನಂತ ಹೇಳಿದ್ರೆ, ಈಗ ನಾವು ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ಗಳಂತ ನಾವು ಹೇಳ್ತೇವಲ್ಲ, ಆಯ್ತಾ, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಅಂತೇಳಿ, ಸಾರ್ವಜನಿಕ ರಂಗದ ಬ್ಯಾಂಕ್ಗಳಂತ, ಅವರು ಯಾವುದೇ ಸಾಲಕ್ಕೆ ಆಧಾರವಾಗಿ, ಸೆಕ್ಯೂರಿಟಿಯಾಗಿ, ಭದ್ರತೆಯಾಗಿ ಅವರು ಒಂದು ಇಮ್ಯೂವಬಲ್ ಪ್ರಾಪರ್ಟಿಯನ್ನು, ಸ್ಥಿರಾಸ್ತಿಯನ್ನು ಅವರು ಪಡೆದುಕೊಂಡಿದ್ದರೆ, ಅದು ಒಂದು ಮನೆ ಇರ್ಬೋದು ಅಥವಾ ಒಂದು ಫ್ಲ್ಯಾಟ್ ಇರ್ಬೋದು ಅಥವಾ ಒಂದು ಕೃಷಿ ಜಮೀನು ಇರ್ಬೋದು, ಅದನ್ನು ಅವರೇ ಏಲಂ ಮಾಡಲಿಕ್ಕೆ ಅವರಿಗೆ ಅಧಿಕಾರ ಇಲ್ಲ. ಹೀಗೆ ಇತ್ತು, ಈ ಒಂದು ತೊಡಕಿನಿಂದಾಗಿ ಅವರಿಗೆ ಆ ಅಧಿಕಾರ ಇಲ್ಲ ಅನ್ನುವ ಆಗ ಏನು ಮಾಡಬೇಕು? ಅವರು ಸಿವಿಲ್ ಕೋರ್ಟಿಗೆ ಹೋಗಬೇಕು. ಸಿವಿಲ್ ಕೋರ್ಟ್ಗಳಲ್ಲಿ ನಾನು ಈಗಾಗಲೇ ಹೇಳಿದ 5 ಕೋಟಿ ಕೇಸ್ಗಳು ಬಾಕಿ ಇದ್ದಾವೆ. ಈಗ ಈ ಬ್ಯಾಂಕ್ಗಳು ಅಲ್ಲಿ ಕೋರ್ಟ್ನಲ್ಲಿ ಕೇಸ್ ಹಾಕಿ ಇನ್ನು 10 ವರ್ಷ 15 ವರ್ಷ ಕಾಯುವುದು ಹೇಗೆ? ಏನಪ್ಪ, ಒನ್ ಟೈಮ್ ಸೆಟ್ಲ್ಮೆಂಟ್ ಅಂತೇಳಿ, ಆಯಿತಾ, ಒಂದು ಸಲಕ್ಕೆ ನಾವು ಮಾತುಕತೆ ಮಾಡಿ ಸಾಲದ ತೀರ್ವಳಿ ಮಾಡುವಂಥದ್ದು ಅನ್ನುವ ಒಂದು ಸವಲತ್ತನ್ನು ಅಂತ ನಾನು ಹೇಳ್ಬೋದಾದರೆ ಹೇಳ್ಬೋದು. ಆಯಿತಾ, ಬ್ಯಾಂಕುಗಳು, ಈ ಸಾರ್ವಜನಿಕ ರಂಗದ ಬ್ಯಾಂಕ್ಗಳು ಅದನ್ನು ಸಾಲಗಾರರಿಗೆ ಕೊಡಲಿಕ್ಕೆ ಇದುವೇ ಕಾರಣ. ಯಾಕಂದರೆ ಕೋರ್ಟಿಗೆ ಹೋದರೆ ಇನ್ನು 10 ವರ್ಷ ಅಂತ ಒಂದು ಇತ್ಯರ್ಥ ಆಗುವುದಿಲ್ಲ. ಅದಕ್ಕೋಸ್ಕರ ಅವನಿಗೆ ಸ್ವಲ್ಪ ವಿನಾಯಿತಿಯನ್ನು ಕೊಟ್ಟು, ಈಗ ಉದಾಹರಣೆಗೆ ಬಡ್ಡಿಯನ್ನು ಅವರು ಯಾವತ್ತೂ ವಿನಾಯಿತಿ ಮಾಡುವುದಿಲ್ಲ. ಚಕ್ರಬಡ್ಡಿ ಅಂದರೆ ಬಡ್ಡಿಯ ಮೇಲಿನ ಬಡ್ಡಿ, ಅದನ್ನು ಮಾತ್ರ ವಿನಾಯಿತಿ ಅಂತ ಕೊಡ್ತಾರೆ. ಇದನ್ನು ಎಲ್ಲ ಸಾಲಗಾರರು ನೆನಪಿಟ್ಟುಕೊಳ್ಬೇಕು. ಅಷ್ಟು ಕೊಟ್ಟು ವಿನಾಯಿತಿ ಮಾಡಿದ ಉದಾಹರಣೆಗಳಿದ್ದಾವೆ. ಆದರೆ ಈಗ ಈ ಮನೆಗಳು, ಬಂಗಲೆಗಳು ಅಥವಾ ಅಪಾರ್ಟ್ಮೆಂಟ್ಗಳು, ಫ್ಲ್ಯಾಟ್ಗಳು ಅಂತ ಏನು ಹೇಳ್ತೇವೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ. ಯಾಕೆಂದರೆ ಈಗ ನೀವು ಮಂಗಳೂರಿನಲ್ಲಿ ನೋಡಿದರೆ, ಈಗ ಒಂದು ಕಡೆ ಎಲ್ಲ ಜಾಹೀರಾತು ಕಾಣ್ತದೆ, ಫ್ಲ್ಯಾಟ್ಗಳು ಬೆಲೆ 79 ಲಕ್ಷದಿಂದ ಸುರು ಅಂತೇಳಿ, ಈಗಲೇ ಎಲ್ಲ ಕಡೆ ಇದೆ ಇದರ ಬಗ್ಗೆ ಜಾಹೀರಾತು ಫಲಕಗಳು. 1 ಕೋಟಿ 1 ಕೋಟಿ 20 ಲಕ್ಷ 1 ಕೋಟಿ 50 ಲಕ್ಷದಷ್ಟು ಖರ್ಚು ಮಾಡಿ ತೆಗೆದುಕೊಂಡಂತಹ ಒಂದು ಫ್ಲ್ಯಾಟು, ಅದನ್ನು ಅದಕ್ಕೆ ಬ್ಯಾಂಕ್ ಸಾಲ ತೆಗೆದುಕೊಂಡಿದ್ದಾರೆ, ಅದಕ್ಕೆ ವರ್ಷಕ್ಕೆ ಬಡ್ಡಿ ಎಷ್ಟಾಗ್ತದೆ ಆಲೋಚನೆ ಮಾಡಿದರೆ, ಆಯಿತಾ, ಶೇಕಡ 10 ಅಂತ ಹೇಳಿದ್ರು, 5 ವರ್ಷದಲ್ಲಿ ಬಡ್ಡಿ ಕಟ್ಟದಿದ್ದರೆ, ಅಸಲನ್ನ ಕಂತು ಕಟ್ಟದಿದ್ದರೆ ಅದು ಎಲ್ಲಿಗೆ ಬೆಳೀತದೆ ಎಂದು. ಅಂಥ ಸಂದರ್ಭದಲ್ಲಿ ಅವರು ಬ್ಯಾಂಕ್ಗಳು ಸಿವಿಲ್ ಕೋರ್ಟಿಗೆ ಹೋಗಿಯೇ ಆ ಸಾಲ ವಸೂಲಿ ಮಾಡಬೇಕು ಅಂತ ಇದ್ದರೆ ಅದರಿಂದ ತೊಂದರೆ ಆಗ್ತದೆ ಅನ್ನುವ ಕಾರಣಕ್ಕಾಗಿ ಅದಕ್ಕೆ ಒಂದು ಬೇರೆ ವ್ಯವಸ್ಥೆಯನ್ನು ಈಗ ಕಳೆದ ಸುಮಾರು 1-6 ವರ್ಷದಿಂದ ಮಾಡಿದ್ದಾರೆ. ಅದರ ಬಗ್ಗೆ ಪತ್ರಿಕೆಗಳಲ್ಲಿ ಜಾಹೀರಾತು ಕೊಟ್ಟು ಕೊನೆಗೆ ಅವರ ಮನೆಗೆ ಹೋಗಿ ನೋಟಿಸನ್ನು ಹಾಕಿ, ಮತ್ತು ಅವರು ಕಟ್ಟದಿದ್ದರೆ ಅದನ್ನು ಬ್ಯಾಂಕು ತನ್ನ ಪೊಸೆಷನ್ಗೆ, ತನ್ನ ಸ್ವಾಧೀನಕ್ಕೆ ತೆಗೆದುಕೊಳ್ಳುವ ಅಧಿಕಾರವನ್ನು ಬ್ಯಾಂಕಿಗೆ ಕೊಟ್ಟಿದ್ದಾರೆ. ಸ್ವಾಧೀನಕ್ಕೆ ತೆಗೆದುಕೊಂಡ ನಂತರ ಪುನಃ ಅವರು ಅದಕ್ಕೆ ಇರುವಂತಹ ಕಾನೂನಿನ ಕ್ರಮಗಳನ್ನು ನಿಯಮಗಳನ್ನು ಅನುಸರಿಸಿ ಅದನ್ನು ಅವರೇ ಏಲಂ ಮಾಡಿ ಅದನ್ನು ಮಾರಾಟ ಮಾಡಬಹುದು. ಆದರೆ ಕೃಷಿ ಜಮೀನಿಗೆ ಸಂಬಂಧಪಟ್ಟ ಹಾಗೆ ಇಂಥ ವ್ಯವಸ್ಥೆ ಜಾರಿಗೆ ಬಂದಿಲ್ಲ. ಯಾಕಂದರೆ ರೈತನ ಅನ್ನವನ್ನು ಕಸಿದುಕೊಳ್ಳುವಾಗೆ ಆಗಬಾರ್ದು, ಅವನ ಆದಾಯ ಮೂಲವನ್ನು ನಾವು ಕಾನೂನಿನ ಹೆಸರಿನಲ್ಲಿ ವಶಕ್ಕೆ ತೆಗೆದುಕೊಳ್ಳುವಾಗೆ ಆಗಬಾರ್ದು ಅನ್ನೋದಕ್ಕಾಗಿ ಕೃಷಿ ಜಮೀನನ್ನು ಆಧಾರವಾಗಿ ಕೊಟ್ಟಿದ್ದರೆ ಅದಕ್ಕೆ ಇಂಥ ಸವಲತ್ತು ಬಂದಿಲ್ಲ. ಯಾಕಂದರೆ ಇವತ್ತು ಯಾರು ಸಮೇತ ಒಂದು ಪರಿಶೀಲನೆ ಮಾಡಬಹುದು, ಯಾವುದೇ ಬ್ಯಾಂಕು, ಸಾರ್ವಜನಿಕ ರಂಗದ ಬ್ಯಾಂಕ್ ಇರಲಿ ಅಥವಾ ಅದು ಸಹಕಾರಿ ರಂಗದ ಬ್ಯಾಂಕ್ ಇರಲಿ, ಸಾಲಕ್ಕೆ ಭದ್ರತೆ ಆಗಿದ್ದಂಥ ಕೃಷಿ ಜಮೀನನ್ನು ಏಲಂ ಮಾಡಿ ಮಾರಾಟ ಮಾಡಿ ಸಾಲವನ್ನು ವಸೂಲಿ ಮಾಡಿದ್ದಿದೆಯಾ? ಇಲ್ಲ. ಯಾಕೆಂತ ಹೇಳಿದರೆ ಆ ಕೃಷಿ ಜಮೀನನ್ನು ಏಲಂ ಮಾಡಿ ಮಾರಾಟ ಮಾಡ್ತದೆ ಸಾಲ ಕೊಟ್ಟಂಥ ಸಂಸ್ಥೆ, ಅದು ಸಾರ್ವಜನಿಕ ರಂಗದ ಬ್ಯಾಂಕ್ ಇರ್ಬೋದು ಅಥವಾ ಕೋಆಪರೇಟಿವ್ ಬ್ಯಾಂಕ್ ಇರ್ಬೋದು ಅಂತ ಹೇಳಿ ಊರಿನಲ್ಲಿ ಸುದ್ದಿ ಆಗಿಯೇ ಆಗ್ತದೆ. ಸುದ್ದಿ ಆದಾಗ ಏನಾಗ್ತದೆ ಅಂತ ಹೇಳಿದರೆ ಊರಿನವರೆಲ್ಲ ಒಟ್ಟಾಗ್ತಾರೆ. ಪರ ಊರಿನವರು ಅಲ್ಲಿಗೆ ಬಂದರೆ ಅವರ ಮೇಲೆ ದಾಳಿ ಆಗಲಬಹುದು. ಆ ಊರಿನಲ್ಲಿ ಯಾರೂ ಅದನ್ನು ಖರೀದಿ ಮಾಡಲಿಕ್ಕೆ ಮುಂದೆ ಬರುವುದಿಲ್ಲ. ಒಂದು ಸಲ ಏಲಂಗೆ ವ್ಯವಸ್ಥೆ ಮಾಡ್ತೀರಿ, ಎರಡನೇ ಸಲ ಮಾಡ್ತೀರಿ, ಎಷ್ಟು ಸಲ ಮಾಡ್ತೀರಿ? ಹಾಗಾಗಿ ನನ್ನ ತಿಳುವಳಿಕೆ ಪ್ರಕಾರ ಎಲ್ಲಿಯೋ ಬೆರಳೆಣಿಕೆಯಷ್ಟು ಪ್ರಕರಣಗಳಲ್ಲಿ ಕೃಷಿ ಜಮೀನನ್ನು ಏಲಂ ಮಾಡಿ ಸಾಲವನ್ನು ವಸೂಲಿ ಮಾಡಿದ್ದಿರಬಹುದು, ಹೊರತು ಅದು ಏಲಂ ಆಗುವಂಥದ್ದು ಬಹಳ ಬಹಳ ಕಷ್ಟ ಇದೆ, ಬಹಳ ಬಹಳ ಕಷ್ಟ ಇದೆ. ಇದು ಈಗಿನ ಪರಿಸ್ಥಿತಿ. ಒಳ್ಳೆಯದು ಸರ್. ಈಗ ಕೃಷಿ ಜಮೀನಿಗೆ ಸಂಬಂಧಪಟ್ಟಂತಹ ಬೇರೆ ಬೇರೆ ಸಮಸ್ಯೆಗಳು, ಹಾಗೆ ಕೃಷಿ ಜಮೀನನ್ನು ನಾವು ತಗೊಳ್ಬೇಕಿದ್ರೆ ನಾವು ಯಾವ್ಯಾವ ರೀತಿಯಲ್ಲೆಲ್ಲ ಜಾಗ್ರತೆ ಮಾಡಬೇಕು, ಗಮನ ಹರಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀರಿ ಸರ್. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಕೃಷಿ ಜಮೀನು ಖರೀದಿಯಲ್ಲಿನ ಸಮಸ್ಯೆಗಳು ಹಾಗೂ ಪರಿಹಾರ ಈ ಕುರಿತು ಅಡ್ಡೂರು ಕೃಷ್ಣರಾವ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಸ್ ಸೂರ್ಯನಾರಾಯಣ ಭಟ್. ರೈತ ಬಾಂಧವರೇ, ಕೆಲವು ಭಕ್ತಿಗೀತೆಗಳನ್ನು ಕೇಳೋಣ. ಮೊದಲಿಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ವಿಜಯನಾರಸಿಂಹ ಅವರ ರಚನೆ ಬಂದಿತು ಮಕರ ಸಂಕ್ರಾಂತಿ. ಬಂದಿತು ಮಕರ ಸಂಕ್ರಾಂತಿ, ಮೇಗಿತು ಎಲ್ಲ ಭ್ರಾಂತಿ. ಬಂದಿತು ಮಕರ ಸಂಕ್ರಾಂತಿ, ಮೇಗಿತು ಎಲ್ಲ ಭ್ರಾಂತಿ. ನೀಡಿತು ಜಗಕ್ಕೆ ಶಾಂತಿ, ಮೂಡಿತು ಅಮರ ಜ್ಯೋತಿ. ನೀಡಿತು ಜಗಕ್ಕೆ ಶಾಂತಿ, ಮೂಡಿತು ಅಮರ ಜ್ಯೋತಿ. ಬಂದಿತು ಮಕರ ಸಂಕ್ರಾಂತಿ, ಬಂದಿತು ಮಕರ ಸಂಕ್ರಾಂತಿ. ಜ್ಯೋತಿಯ ದೈವದ ಸಾಕ್ಷಾತ್ಕಾರ, ಜ್ಯೋತಿಯ ದೈವದ ಸಾಕ್ಷಾತ್ಕಾರ, ಜ್ಯೋತಿಯ ಶಾಸ್ತ್ರನ ಅವತಾರ. ನಾಸ್ತಿಕರಲ್ಲೂ ನವ ಸಂಸ್ಕಾರ, ನಾಸ್ತಿಕರಲ್ಲೂ ನವ ಸಂಸ್ಕಾರ. ಆಸ್ತಿಕ ಜನರ ಉದ್ಧಾರ, ಬಂದಿತು ಮಕರ ಸಂಕ್ರಾಂತಿ, ಹೇಗಿತು ಎಲ್ಲ ಭ್ರಾಂತಿ. ಕೋಟಿ ಕೊರಳುಗಳ ಇಂಪಿನ ಧ್ವನಿ ಸೃಷ್ಟಿಸೇ ಇಲ್ಲಿ ಹೊಸ ಧರಣಿ. ಕೋಟಿ ಕೊರಳುಗಳ ಇಂಪಿನ ಧ್ವನಿ ಸೃಷ್ಟಿಸೇ ಇಲ್ಲಿ ಹೊಸ ಧರಣಿ. ಸ್ವರ್ಗವೇ ಇಲ್ಲಿ ಅವನಿ, ಸ್ವರ್ಗವೇ ಇಲ್ಲಿ ಅವನಿ, ಸ್ವಾಮಿಯೇ ನಮಗೆ ವರದಾನಿ. ಬಂದಿತು ಮಕರ ಸಂಕ್ರಾಂತಿ, ನೀಗಿತು ಎಲ್ಲ ಭ್ರಾಂತಿ, ನೀಡಿತು ಜಗಕ್ಕೆ ಶಾಂತಿ, ಮೂಡಿತು ಅಮರ ಜ್ಯೋತಿ, ನೀಡಿತು ಜಗಕ್ಕೆ ಶಾಂತಿ, ಮೂಡಿತು ಅಮರ ಜ್ಯೋತಿ. ಬಂದಿತು ಮಕರ ಸಂಕ್ರಾಂತಿ, ಬಂದಿತು ಮಕರ ಸಂಕ್ರಾಂತಿ. ಮುಂದೆ ಕೇಳಿ ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ ಅವರು ಹಾಡಿರುವ ಜೆ ಹೆಚ್ ಬಿ ಆಚಾರ್ಯ ಅವರ ರಚನೆ. ಲೋಕಕ್ಕೆ ನೀಡಿದ ಶ್ರೀಕರ ಭಾರತ, ಲೋಕಕ್ಕೆ ನೀಡಿದ ಆಕಾಶಾಧಿಪ ನಮೋ ನಮೋ. ಶ್ರೀಕರ ಭಾರತ, ಲೋಕಕ್ಕೆ ನೀಡಿದ ಆಕಾಶಾಧಿಪ ನಮೋ ನಮೋ. ಭಾಸುರ ಚರಿತನೆ ಭೂಸುರ ವಂದ್ಯನೆ ಪಾಶಾಂಕುಶಧರ ನಮೋ ನಮೋ. ಭಾಸುರ ಚರಿತನೆ ಭೂಸುರ ವಂದ್ಯನೆ ಪಾಶಾಂಕುಶಧರ ನಮೋ ನಮೋ. ಶ್ರೀಕರ ಭಾರತ, ಲೋಕಕ್ಕೆ ನೀಡಿದ ಆಕಾಶಾಧಿಪ ನಮೋ ನಮೋ. ವಿಘ್ನ ನಿವಾರಿಸು ವಿಘ್ನಕಾರಕ, ವಿಘ್ನ ನಿವಾರಿಸು ವಿಘ್ನೇಶ್ವರನೇ ನಮೋ ನಮೋ. ವಿಘ್ನಕಾರಕ ವಿಘ್ನ ನಿವಾರಿಸು ವಿಘ್ನೇಶ್ವರನೇ ನಮೋ ನಮೋ. ಸರ ಸರ ಬರೆಯುತ ಕುರು ಕಥೆ ಮುಗಿಸಿದ ಕರಿಮುಖ ಸುಮುಖ ನಮೋ ನಮೋ. ಸರ ಸರ ಬರೆಯುತ ಕುರು ಕಥೆ ಮುಗಿಸಿದ ಕರಿಮುಖ ಸುಮುಖ ನಮೋ ನಮೋ. ಶ್ರೀಕರ ಭಾರತ, ಲೋಕಕ್ಕೆ ನೀಡಿದ ಆಕಾಶಾಧಿಪ ನಮೋ ನಮೋ. ಅಕ್ರಮ ತೊಲಗಿಸು ವಿಕ್ರಮ ತೋರುತ, ಅಕ್ರಮ ತೊಲಗಿಸು ವಕ್ರತುಂಡನೇ ನಮೋ ನಮೋ. ವಿಕ್ರಮ ತೋರುತ ಅಕ್ರಮ ತೊಲಗಿಸು ವಕ್ರತುಂಡನೇ ನಮೋ ನಮೋ. ಜಂಭಾರಿ ಸನ್ನುತ ಶಾಂಭವಿತನಯ ಲಂಬೋದರನೇ ನಮೋ ನಮೋ. ಜಂಭಾರಿ ಸನ್ನುತ ಶಾಂಭವಿತನಯ ಲಂಬೋದರನೇ ನಮೋ ನಮೋ. ಶ್ರೀಕರ ಭಾರತ, ಲೋಕಕ್ಕೆ ನೀಡಿದ ಶ್ರೀಕರ ಭಾರತ, ಲೋಕಕ್ಕೆ ನೀಡಿದ ಆಕಾಶಾಧಿಪ ನಮೋ ನಮೋ. ಶ್ರೀಕರ ಭಾರತ, ಲೋಕಕ್ಕೆ ನೀಡಿದ ಆಕಾಶಾಧಿಪ ನಮೋ ನಮೋ. ಭಾಸುರ ಚರಿತನೆ ಭೂಸುರ ವಂದ್ಯನೆ ಪಾಶಾಂಕುಶಧರ ನಮೋ ನಮೋ.

ಕೊನೆಯದಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ವಿಜಯನಾರಸಿಂಹ ಅವರ ರಚನೆ. ಹರಸಯ್ಯ ಹರ ಪುತ್ರ ಹರಿಸು ಕರುಣಾರಸ ಅರಸಯ್ಯ ಹರ ಪುತ್ರ ಹರಿಸು ಕರುಣಾರಸ ತೋರು ಆನಂದದ ಲೀಲಾ ವಿಲಾಸ ನಿನ್ನಿಂದ ಲೋಕಕ್ಕೆ ನಿತ್ಯ ಸಂತೋಷ ನೀ ಮುನಿಯ ಭೂಕಂಪ ರೋಷಾವೇಶ ಹರಸಯ್ಯ ಹರ ಪುತ್ರ ಹರಿಸು ಕರುಣಾರಸ ಹರಸಯ್ಯ ಹರ ಪುತ್ರ ಹರಿಸು ಕರುಣಾರಸ ತರಲು ನವಗ್ರಹ ಕೆರಳಿ ಜಗಕ್ಕೆಲ್ಲ ಪ್ರಳಯ ಶರಣನಲು ನಿನಗೆ ನೀ ಕೊಡುವೆ ಅಭಯ ತರಲು ನವಗ್ರಹ ಕೆರಳಿ ಜಗಕ್ಕೆಲ್ಲ ಪ್ರಳಯ ಶರಣನಲು ನಿನಗೆ ನೀ ಕೊಡುವೆ ಅಭಯ ನಿನ್ನ ಭಕ್ತರಿಗೆಲ್ಲ ಎಂದೆಂದು ದಿಗ್ವಿಜಯ ಭಕ್ತರಿಗೆಲ್ಲ ಎಂದೆಂದು ದಿಗ್ವಿಜಯ ಕರುಣಿಸುವ ಕರಿವದನ ರಕ್ಷಿಸಯ್ಯ ಕರುಣಿಸುವ ಕರಿವದನ ರಕ್ಷಿಸಯ್ಯ ಹರಸಯ್ಯ ಹರ ಪುತ್ರ ಹರಿಸು ಕರುಣಾರಸ ಹರಸಯ್ಯ ಹರ ಪುತ್ರ ಹರಿಸು ಕರುಣಾರಸ